ಕೇಳುಗರೆ, ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ತುಂಗಳದ ಸದಾಸಿ ಶಿವಲಿಂಗಪ್ಪ ಕುಂಬಾರ್ ಹಾಗೂ ತಂಡದವರಿಂದ ಭಜನಾ ಪದವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ. ಬೆಂಗಳೂರು ಮುಖ್ಯವಾಹಿನಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಏರ್ ನೆಕ್ಸ್ಟ್

2015 ಜನವರಿಯಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ ಟಿಎಸ್ಆರ್ ಸುಬ್ರಹ್ಮಣ್ಯ ಅವರ ನೇತೃತ್ವದ ಸಮಿತಿ ಹೊಸ ಶಿಕ್ಷಣ ನೀತಿಗೆ ಸಮಾಲೋಚನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದಕ್ಕೆ ಅಂತೂ ಕಥೆ ಅಂತೂ ಹೇಳೋದಿಲ್ಲ. ನಿಮಗೂ ಕ್ಲಾಸ್ ಕೇಣಿ ಕೇಣಿ ಬೇಜಾರ ಇರುತ್ತೆ, ನನಗೂ ಹೇಳೋ ಕಡೆ. ನಾವಂತೂ ಹಿಂಗೆ ಕಷ್ಟ ಸುಖ ಮಾತಾಡ್ಕೊಂಡು ನನಗೆ ಅಂತ ಗೊತ್ತಿತ್ತು ಅದು ನಿಮ್ಮ